ಸಾಯಿಲ್ ಹೆಲ್ತ್ ಕಾರ್ಡ್ ಲೆ ಜಾಓ ಅಭಿ ಮುನಾಸಿಬ ಬೀಜ ಲಗಾಓ ಸಹಿ ಕಿಸ್ಮ ಕಿ ಖಾದ ಲೆ ಆಓ ಜಿತ್ನಿ ಜರೂರಿ ಉತ್ನಿ ಡಾಲೋ ಸಹಿ ಮಾತ್ರಾ ಖುದ ಪಹಚಾನೋ ಇಸ್ಕೋ ಅಪ್ನಾ ಮಂತ್ರ ಬನಾ ಲೋ ಮಿಟ್ಟಿ ಕಿ ಸೆಹತ್ ಕೋ ಜಾನೋ ಬಾತ್ ಬಹುತ್ ಹೈ ಕಾಮ್ ಕಿ ಕಮ್ ಲಾಗತ್ ಅಧಿಕ ವರದಾನ್ ಕಿ ಕಿಸಾನ್ ಭಾಯಿಯೋ ಗಾಂಠ ಬಾಂಧ ಲೋ आज ही मिट्टी की जांच कराएं, राज्य सरकार के कृषि अधिकारी से संपर्क करें और मुफ्त में सॉयल हेल्थ कार्ड पाएं। कृषि और किसान कल्याण मंत्रालय द्वारा किसान हित में जारी। अरे अरे अरे क्या कर रहा है? इधर इधर इधर हम बोल रहे हैं तेरे बीजू का। पुतला बोल रहे पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी है? अरे पहले ऐसा नहीं था पूछना अपने बड़े बुजुर्गों से कैसे फसल लहलहाती थी शुद्धता झलकती थी हाँ माटी भी तंदुरुस्त और लोग भी अरे पहली वाली बात कहाँ पर हम तो सभी डाले हैं सब नहीं आज भी लाखों जागरूक किसान परंपरागत विधि से फसल उगा रहे हैं पर्चा कम और उपज की कीमत भी बेहतर पा रहे हैं सच है रे बेटे एक्सपीरियंस से बता रहे हैं धूप में बाल सफेद नहीं किए हैं ठीक है भाई मैं भी आज से जैविक खेती शुरू करूंगा माटी से प्रेम की परंपरा है परंपरागत खेती ರೈತ ಬಾಂಧವರೇ ನಿಂಬೆ ಬೆಳೆ ಬೇಸಾಯದ ಕುರಿತಾಗಿ ಶ್ರೀ ಬಸವರಾಜ ಅವರೊಂದಿಗೆ ಸಂದರ್ಶನ ಇದೀಗ ಕೇಳೋಣ ರೈತ ಬಂಧುವರೇ ನಮಸ್ಕಾರ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ರೈತ ಬಂಧುವರೇ ನಮ್ಮ ರೈತ ಬಂಧುವರ ಜೀವನದಲ್ಲಿ ಆಹಾರ ಧಾನ್ಯ ಬೆಳೆಗಳು ಜೊತೆಗೆ ಇತ್ತೀಚಿನ ದಿನಮಾನಗಳಲ್ಲಿ ಕೃಷಿಯಲ್ಲಿ ಅರಣ್ಯೀಕರಣ ಬೆಳೆಯ ವೈವಿಧ್ಯತೆಯ ಪದ್ಧತಿ ಹಾಗೆಯೇ ಸಾವಯವ ಕೃಷಿ ಹೀಗೆ ಬೇರೆ ಬೇರೆ ಬದಲಾದ ಜೀವನ ಶೈಲಿಗೆ ಅನುಗುಣವಾಗಿ ರೈತ ಬಂಧುವರ ಕೃಷಿ ಪದ್ಧತಿಯು ಕೂಡ ಬದಲಾಗ್ತಾ ಇದೆ ಹಾಗಾಗಿ ಇವತ್ತಿನ ದಿನಗಳಲ್ಲಿ ಈ ತೋಟಗಾರಿಕೆ ಬೆಳೆಗಳಲ್ಲಿ ಬಹಳಷ್ಟು ಹಣ್ಣುಗಳನ್ನು ಬೆಳೆಯುವುದರಲ್ಲಿ ರೈತರು ನಿರತರಾಗಿದ್ದು ಅದರಲ್ಲಿ ಯಶಸ್ಸನ್ನು ಕಂಡುಕೊಂಡಂತ ಅನೇಕ ಪ್ರಗತಿಪರ ರೈತರು ನಮ್ಮೊಟ್ಟಿಗಿದ್ದಾರೆ ಅಂಥವರಲ್ಲಿ ಪ್ರಮುಖರಾದವರು ಜೊತೆಗೆ ಪ್ರಗತಿಪರ ಯುವ ರೈತರಾಗಿರುವಂತಹ ಶ್ರೀ ಬಸವರಾಜ್ ಅವರು ಇವರು ಕೊಪ್ಪಳದ ಕಾಮನೂರು ಗ್ರಾಮದಲ್ಲಿ ತಮ್ಮ ಜಮೀನಿನಲ್ಲಿ ಲಿಂಬೆ ಬೆಳೆಯನ್ನು ಬೆಳೆಯುವುದರಲ್ಲಿ ಸಾಹಸಿಗರು ಜೊತೆಗೆ ಅದರಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಂಡಂತ ಪ್ರಗತಿಪರ ರೈತರು ಕೂಡ ಹೌದು ಬನ್ನಿ ರೈತ ಬಂಧುವರೇ ಅವರನ್ನು ಮಾತನಾಡಿಸ್ತಾ ಅವರ ಈ ಲಿಂಬೆ ಬೆಳೆಯ ಬೇಸಾಯದ ಅನುಭವವನ್ನು ಹಂಚಿಕೊಳ್ಳುವಂತೆ ನಾವು ನೀವು ಸೇರಿ ಬಸವರಾಜ್ ಅವರೇ ನಮ್ಮ ಎಲ್ಲ ರೈತ ಬಂಧುವರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ ರೈತ ಬಾಂಧವರಿಗೆ ನಮಸ್ಕಾರಗಳು ಬಸವರಾಜ್ ಅವರೇ ಎಷ್ಟು ವರ್ಷದಿಂದ ಈ ವ್ಯವಸಾಯವನ್ನು ಮಾಡ್ತಾ ಬಂದಿದ್ದೀರಿ ಮತ್ತು ಇರುವಂಥ ಜಮೀನು ಎಷ್ಟು ಏನೇನು ಬೆಳೆಗಳನ್ನು ಈ ಹಿಂದೆ ಬೆಳೀತಾ ಇದ್ರಿ ಮತ್ತು ಈಗ ಯಾವ್ಯಾವ ಬೆಳೆಗಳನ್ನು ಬೆಳೀತಾ ಇದ್ದೀರಿ ಸರ್ ನಾವು ಊರು ಕಾಮನೂರು ನಮ್ಮ ಹೆಸರು ಬಸವರಾಜ್ ತಂದೆ ಬಾಲಪ್ಪ ಹಳ್ಳಿ ಅಂತೇಳಿ ನಮ್ಮ ತಂದೆಯವ್ರದ್ದು 5 ಎಕರೆ 9 ಗುಂಟೆ ಜಮೀನು ಅದರಲ್ಲಿ ಅವರು ಉಳ್ಳಿ ಮತ್ತು ಸಜ್ಜೆ ನವಣಿ ಆಮ್ಯಾಗ ಕಿರುಧಾನ್ಯಗಳಾದಂಥ ರಾಗಿ ಆರ್ಕ ಬೆಳೆದಿದ್ದಾರೆ ಆ ಉಳ್ಳಿ ಬೆಳೆಯಲ್ದ ಭೂಮಿ ಒಳಗೆ ನಮ್ಮ ತಂದೆಯವರು ಪರಿಶ್ರಮದಿಂದ ಲೆವೆಲ್ ಆಗಿ ಮಾಡಿಕೊಂಡು ಸಜ್ಜಿ ಮತ್ತು ಶೇಂಗಾ ಆಮ್ಯಾಗ ಮೆಕ್ಕೆಜೋಳ ಬೆಳೀತಾಯಿದ್ರು ಶೇಂಗಾದೊಳಗೆ ಅತಿ ಇಳುವರಿ ತಗೊಂಡು ಅವ್ರ ಆದಾಯದಿಂದ ದ್ವಿಗುಣ ಆದರು ಆಮ್ಯಾಗ ನಾವು ಒಂದು ಸಾಲಿಗೆ ಹೋಗ್ತಿದ್ವಿ ಸಾಲಿಗೆ ಹೋಗಿ ಬಂದಿಂದ ತೋಟದಾಗ ಹೋಗ್ತಿದ್ವಿ ನಾವು ಒಂದು ಏನಾರ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ನಮ್ಮ ಅಪ್ಪವರಿಗೆ ನಾವು ಕೇಳಿದ್ವಿ ನಾವು ಡಾಳಂಬ್ರಿ ಮಾಡಬೇಕು ಅಂತಂದ್ವಿ ಡಾಳಂಬ್ರಿ ಆ ಹೊತ್ತಿನಾಗ ಹಂಗಮಾರಿ ರೋಗದಿಂದ ಲಾಸ್ ಆಯಿತು ಡಾಳಂಬ್ರಿ ಬೇಡಪ್ಪ ನೀ ಮಾಡಂಗಿದ್ರೆ ಬೇರೆ ಏನಾರ ಮಾಡು ನಮ್ಮದು ನೀರು ಅತಿ ಕಮ್ಮಿ ಒಣ ಬೇಸಾಯ ನಮ್ಮದು ನಮ್ಮ ಕಾಮನೂರು ಲೇಬಗೇರಿ ಇದೇನು ಮಸಾರಿ ಏರಿಯಾದಲ್ಲ ನೀರಿನ ಅಭಾವ ಜಾಸ್ತಿ ಅದರಲ್ಲೇ ನೀರು ಕಮ್ಮಿ ತೊಗೊಂಡು ಬೆಳೆ ಚೆನ್ನಾಗಿ ಬರಲಿ ಅನ್ನೋ ಉದ್ದೇಶದಿಂದ ನಾವು ಬಿಜಾಪುರಕ್ಕೆ ಹೋಗಿ ಒಂದು ಎರಡು ತೋಟ ಈಗ ಬಿಜಾಪುರ ಜಿಲ್ಲಾದೊಳಗೆ ಇಂಡಿ ತಾಲೂಕಿನೊಳಗೆ ರೋಜಿ ಮತ್ತು ಹಿರೇರೋಜಿ ಅಂತ ಗ್ರಾಮದ ಆ ಗ್ರಾಮದೊಳಗೆ ನಾವು ವಿಸಿಟ್ ಕೊಟ್ವಿ ವಿಸಿಟ್ ಕೊಟ್ಟೊಳಗೆ ಅವರು 20-30 ಲಿಂಬೆ ಗಿಡ ಇತ್ತಂದ್ರೆ ನಾವು ಒಬ್ಬ ಸರ್ಕಾರಿ ನೌಕರ ಪಗಾರ ತೊಗೊಂತೀವಿ ಅಂತ ಹೇಳಿದರು ನಾವು ಇದೇನಪ್ಪ 20 ಗಿಡದಾಗ ಏನು ತೊಗೊಂತಾರೆ ಇವರು ಅಂತ ವಿಚಾರ ಮಾಡಿದ್ವಿ ಒಂದು ಗಿಡ 5 ವರ್ಷದ ಮಟ್ಟ ಏನು ನಮಗೆ ಆದಾಯ ಅಂದ್ರೆ ಖರ್ಚು ಮಾಡಿದ್ದು ಬರ್ತಿತ್ತು ಮತ್ತು ನಮಗೆ ಲಕ್ಷಣೆ ಆಗ್ತಿತ್ತು ನಾವು ಇದಾ ವಿಚಾರ ಮಾಡಿದ್ವಿ ನಮ್ಮ ತಂದೆಯವರು ಏನಪ್ಪ ಇದು ಹಿಂಗೈತಲ್ಲ ಅಂತ ಹೇಳಿದರು ಇರಲಪ್ಪ ನೋಡೋಣ ಅಂದ್ವಿ ಮತ್ತು ಇನ್ನೊಬ್ಬರು ತೋಟಕ್ಕೆ ಹೋದ್ವಿ ಅವ್ರದ್ದು 20 ವರ್ಷದ ಗಿಡ ಇತ್ತು ಒಬ್ಬೊಬ್ಬರದ್ದು 15 ವರ್ಷದ ಗಿಡ ಇತ್ತು 15 ವರ್ಷದ ಗಿಡದವ್ರು ಹೇಳಿದರು ನೋಡಿರಿ ನಮ್ದು 15 ವರ್ಷದ ಗಿಡ ಅದ ಈಗ 5-6 ಸಾವಿರಕ್ಕೆ ಒಂದು ಗಿಡಕ್ಕೆ ಕಾಯಿ ಬಿಡ್ತದ ನಮ್ಮದು 100 ಗಿಡ ಅದ 100 ಗಿಡ ಇತ್ತಂದ್ರೆ ಒಂದು ಗಿಡಕ್ಕೆ ನಾವು 2 ಚೀಲ 1.5 ಚೀಲ ತೊಗೊತೀವಿ ಇದು ಎರಡು ಚೀಲದಿಂದ ನಮಗೆ ಒಂದು ಚೀಲ 2,500 ರೂಪಾಯಿ ವ್ಯಾಪಾರ ಆಗ್ತದೆ. ಈಗ 100 ಗಿಡ ಇತ್ತಂದ್ರೆ 2,500,000 3,00,000 ಹಿಂಗೆ ಆಗ್ತದೆ ಅಂತ ಹೇಳ್ತಿದ್ರು. ಅದನ್ನು ವಿಚಾರ ಮಾಡ್ಕೊಂಡು ನಮ್ಮಪ್ಪರಿಗೆ ನಾವೆಲ್ಲ ಮಾಹಿತಿ ತಿಳಿಸಿದ್ವಿ. ಅವರು ಏನಂದರು, ಎಲ್ಲಿ ಬಿಡಪ್ಪ, ನಮ್ದಿದ ಮೆಕ್ಕೆಜೋಳ ಮಾಡೋಣ, ಮೆಕ್ಕೆಜೋಳ ಆದ್ಮ್ಯಾಗ ಶೇಂಗಾ ಮಾಡೋಣ, ಶೇಂಗಾದೊಳಗೆ ನಾವು ಅಲಸಂದಿ ಹಾಕ್ತಿದ್ವಿ, ಆಮ್ಯಾಗ ಹೆಸರು ಹಾಕ್ತಿದ್ವಿ, ಮೊನ್ನೆ ಉಳ್ಳಾಗಡ್ಡೆ ಶೇಂಗಾ ಬೆಳೆದ್ವಿ, 8 ಪ್ಯಾಕೆಟ್ ಉಳ್ಳಾಗಡ್ಡೆ ಆಗಿದಾವೆ, ಶೇಂಗಾ 40 ಚೀಲ ಆಗಿದೆ. ಇದೆಲ್ಲ ಮಾಡ್ತಿದ್ವಿ. ಮಾಡ್ತಾ ನಾವು 2010 ಒಳಗೆ ನಾವು ನಮ್ಮ ಅಜ್ಜಾರ ಮನೆಯಾಗ ಇದ್ವಿ. ಇದ್ದ ಮ್ಯಾಗ ನಮ್ಮೂರಿಗೆ ನಾವು ಹೋದಾಗ ನಮ್ಮಪ್ಪರಿಗೆ ಹೇಳಿದ್ವಿ, ಇಲ್ಲಪ್ಪ ನಾವೇನಾರ ಒಂದು ಹಾರ್ಟಿಕಲ್ಚರ್ ಬೆಳೆ ಮಾಡಬೇಕು ಅಂದೊತ್ತಿನಾಗ ನೀರು ಕಮ್ಮಿ ಏನು ಮಾಡ್ತೀವಿ ಬಿಡೋ ಅಂದರು. ಆದ್ರೂ ನಾವು ತೋಟಗಾರಿಕೆ ಸಲಹೆಯಿಂದ ಡ್ರಿಪ್ ಎರಿಗೇಷನ್ ಮಾಡಿ 300 ಲಿಂಬು ಸಸಿಗಳನ್ನು ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕು ಹಿರೇರೋಜಿಯಲ್ಲಿಂದ ತೊಗೊಂಡ್ಬಂದು ಆ ಜವಾರಿ ತಳಿಯ ನಮ್ಮ ಕರ್ನಾಟಕದೊಳಗೆ ಅತಿ ಹೈಯೆಸ್ಟ್ ಲಿಂಬು ಬೆಳೆಯೋದಂದ್ರೆ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕಿನೊಳಗೆ. ಅದು ಫೇಮಸ್ ವ್ಯಾಪಾರದೊಳಗೆ ಮತ್ತು ಉತ್ತಮವಾದಂಥ ರುಚಿ ಮತ್ತು ರಸ ಮತ್ತು ಹಳದಿ ಬಣ್ಣದ ತಿಳಿ ಕಲರ್ ಇರ್ತಕ್ಕಂಥದ್ದು. ಆದ ಕಾರಣ ನಾವು ಅಲ್ಲೇ ಚಾಯ್ಸ್ ಮಾಡಿದ್ವಿ. ಆಂಧ್ರ ಬೇಡ, ಬೇರೆ ರಾಜ್ಯಕ್ಕೆ ಹೋಗಿ ಅದು ಅಜಿ ಥರದ್ದು ಬೇಡ, ಏನು ಬೇಡ, ನಮ್ಮ ರಾಜ್ಯದ ಥರ ಅಂತೇಳಿ ಇಂಡಿ ತಾಲೂಕಲ್ಲಿದ್ದ ಅಜಿ ತೊಗೊಂಬಂದು 300 ಅಜಿ ತೊಗೊಂಬಂದು ಹಚ್ಚಿದ್ವಿ. 2011 ಅಜಿ ಹಚ್ಚಿತ್ತಂದ್ರೆ ಇವತ್ತು 2019 3 ವರ್ಷಕ್ಕೆ ಕಾಯಿ ಚಲುವಾಗ್ತದೆ ರೀ. 3 ವರ್ಷಕ್ಕೆ ಕಾಯಿ ಚಲುವಾದ್ರೆ ನಾ ಖರ್ಚು ಮಾಡಿದ್ದು ಬಂತು. ಆಮ್ಯಾಗೆ ತೋಟಗಾರಿಕೆದವ್ರು 30,000 ಕೊಟ್ಟರು, ಡ್ರಿಪ್ಪಿಗೆ ಸಬ್ಸಿಡಿ ಕೊಟ್ಟರು, ಹಜ್ಜಿಗೆ 25,000 ಕೊಟ್ಟರು. ಅದಕ್ಕೆ ನಾವು ಮಾಡಿದ್ದಾತು. ಮತ್ತು ದಿನನಿತ್ಯ ಏನಪ್ಪ ವಿಚಾರ ಅಂತಂದ್ವಿ, ಅದರೊಳಗೆ ಅಂತರ ಬೆಳೆವಾಗಿ ಈಗ ನಾವು ಟೊಮಾಟೆ ಮಾಡಿದ್ವಿ, ಆಮ್ಯಾಗ ಸೀಜನ್ನೊಳಗೆ ಚೆಂಡು ಬೆಳೆದ್ವಿ, ಶೇಂಗಾ ಬೆಳೀತಿದ್ವಿ, ಶೇಂಗಾದೊಳಗೆ ನಡುಕ್ಕೆ ಅಲಸಂದಿ, ಆಮ್ಯಾಗ ಮಡಿಕೆ, ಹೆಸರು, ನಮಗೆ ಮನೆಗೆ ಏನು ಬೇಕಾಗ್ತದೆ ಎಲ್ಲ ಬೆಳೆ ಬೆಳ್ಕಂದ್ವಿ. ಆಮ್ಯಾಗ ಮೆಕ್ಕೆಜೋಳ ಬೆಳಿತೀವಿ ಅಂದ್ರೆ ಅದರೊಳಗೆ ತೊಗರಿ ಇಟ್ಟಿವಿ, ಅಲಸಂದಿ ಹಾಕಿದ್ವಿ. ಅದರಿಂದ ನಮಗೆ ಮನೆಗೆ ಏನು ಇವತ್ತು ನಾವು ಕುಣ್ಕೋಬಾರ್ದಪ್ಪ, ನಾವು ರೈತರು ಅವಭಕ್ತ ಕುಟುಂಬ ನಮ್ಮದು. ನಮ್ಮಪ್ಪರಿಗೆ ನಾವು 10 ಮಕ್ಕಳು, 8 ಗಂಡುಮಕ್ಕಳು, 2 ಹೆಣ್ಮಕ್ಳು ಇದ್ದಾರೆ. ಅದರಲ್ಲೇ ನಾವು ಅವಭಕ್ತ ಕುಟುಂಬಕ್ಕೆ ಖರ್ಚು ವೆಚ್ಚಗಳನ್ನು ನೋಡಬೇಕಾಗ್ತದೆ. ಆ ಕಾರಣದಿಂದ ನಾವು ತೋಟಗಾರಿಕೆ ಬೆಳೆ ಅಂತಂದರೆ ಒಂದು ವರ್ಷಕ್ಕೆ 2 ಬೆಳೆ ಆಗ್ತದೆ. 6 ತಿಂಗಳಿಗೆ ಒಂದು ಬೆಳೆ ಮತ್ತು 6 ತಿಂಗಳಿಗೆ ಒಂದು ಬೆಳೆ. ಚಳಿಗಾಲದಾಗ ರೇಟ್ ಕಮ್ಮಿ ಇರ್ತದೆ, ಬೇಸಿಗೆ ಒಳಗೆ ರೇಟ್ ಜಾಸ್ತಿ ಇರ್ತದೆ. ಅದರ ಉದ್ದೇಶದಿಂದ ನಾವು ಬೆಳೆ ಬೆಳೆದ್ವಿ. ಮಾರಬೇಕು ಮಾರ್ಕೆಟ್ಗೆ ಹೆಂಗಪ್ಪ ಅಂತ ವಿಚಾರ ಬಂತು ನಮಗೆ. ಒಂದು ಅಂಗಡಿಗೆ ನಾವು ಹೋದ್ವಿ, ನಾನಾ ಖುದ್ದಾಗಿ ಹೋಗಿ, ನೋಡಪ್ಪ ನನ್ನ ಲಿಂಬೆಹಣ್ಣದ ಹಿಂಗದ, ಒಂದು ಚೀಲ ಅದ, ಎಷ್ಟು ತೊಗೊಂತೀರಿ ಅಂತ ಕೇಳಿದ್ವಿ. ಒಂದು ಚೀಲ ಅವತ್ತು ನಾವು ಲೇಟಾಗಿ ಹೋದೆ, ಬಾಯಿ ಕಟ್ಟಿದ ಚೀಲಕ್ಕೆ 900 ರೂಪಾಯಿ ಅಂದರು. 900 ರೂಪಾಯಿ ಅಂದರೆ, ಎಣ್ಣ ಇವತ್ತಿನ ರೇಟ್ 2,000 ಐತಿ, ನೀವು 900 ಕೇಳ್ತೀಯಲ್ಲ ಅಂದ್ರೆ ಕೊಟ್ಟರೆ ಕೊಡು ಬಿಟ್ಟರು ಬಿಡು ಅಂದ. ನನಗೆ ವ್ಯಾಪಾರದ್ದು ಗೊತ್ತಿದ್ದಿಲ್ಲ. ನಾನು ಏನೋ ಒಂದು ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ರೈತ, ಹೆಂಗೆ ಮಾಡಬೇಕು ಹೆಂಗಿಲ್ಲ ಅಂತ ವಿಚಾರ ಮಾಡಿದ್ವಿ. ಕೊಪ್ಪಳದಲ್ಲೇನ ಹಿಂಗೆ ವಿಚಾರ ಆದ ಹೊತ್ತಿನಾಗ ಅವ್ರನ್ನ ಕೇಳಿದ್ರೆ ಅವರು ನನಗೆ, ಇಲ್ಲಪ್ಪ 900 ರೂಪಾಯಿನ ಅಂದರು. ಅದಕ್ಕೆ ನಾನು ಏನು ಮಾಡಿದೆ, ಆಯ್ತು ಬಿಡಿ ಅಣ್ಣ ಅಂತೇಳಿ ನನ್ನ ಚೀಲ ನಾ ತೊಗೊಂಡು ಮತ್ತೆ ಹಿಂದೆ ಬಂದೆ. ಆತ ಮುಂದೆ ಕುಂತಿದ್ದ, ನಾ ಆತನ ಹಿಂದೆ 4 ಲೈನ್ಯ ಕುಂತು ನಾನಾ ಖುದ್ದು ಮಾರಿದೆ. ಒಂದು ಚೀಲಕ್ಕೆ 1,800 ರೂಪಾಯಿ ರೊಕ್ಕ ಬಂತು ನಂಗೆ. 1,800 ರೂಪಾಯಿ ಅಂದರೆ 900 ರೂಪಾಯಿ ಲಾಭ ಆಯ್ತು. ಅವತ್ತೇ ನಾನು ಹೇಳಿದೆ, ಮನೆಗೆ ಹೋಗಿ ನಮ್ಮ ತಂದೆಯವ್ರಿಗೆ ತಿಳಿಸಿದೆ, ಏನಪ್ಪ ಅಂತಂದ್ರೆ ನಾವು ಬೆಳೆದೀವಿ ಅಂದರೆ ನಾವು ಅದನ್ನು ನಾವೇ ಮಾರಬೇಕು. ನಾವು 10 ಮಕ್ಕಳು ಇರೋದ್ರಿಂದ ಒಬ್ಬತ ಮಾರ್ಕೆಟಿಗೆ ಹೋಗ್ತಾನೆ, ಒಬ್ಬತ ಅರಿತಿರ್ತಾನೆ, ಮತ್ತು ಎಲ್ಲರಿಗಿನ ಮಾರ್ಕೆಟಿಂದ ವ್ಯವಹಾರ ಜ್ಞಾನ ತಿಳಿಸಿದ್ದೀವಿ ನಾವು. ಆಮ್ಯಾಗ ಲಿಂಬು ಒಳಗೆ ಏನು ತೊಂದರೆ ಇಲ್ಲ, ಯಾವುದೇ ಥರದ ರೋಗ ರುಜಿಗಳು ಬರೋಂಗಿಲ್ಲ. ಸ್ವಲ್ಪ ಮಳೆಗಾಲದ ಟೈಮ್ನೊಳಗೆ ಚಿಕ್ಕಿ ರೋಗ, ಎಲೆ ಸುರುಳಿ ರೋಗ, ಆಮ್ಯಾಗ ಮುಟ್ರಿ ರೋಗ ಇಷ್ಟು ಬರ್ತದೆ. ಇದಕ್ಕೆ ನಾವೇನಪ್ಪ ಅಂದರೆ ಬೇವಿನ ಕಷಾಯ, ಬೇವಿನ ಹಿಂಡಿ ಬಡ್ಡಿ ಹಾಕೋದ್ರಿಂದ, ಆಮ್ಯಾಗ ಕುರಿ ಗೊಬ್ಬರ ಹಾಕಬೇಕು. ಕುರಿ ಗೊಬ್ಬರ ಹಾಕೋದ್ರಿಂದ ಜದ್ಲಿ ಹುಳು ಬರೋಂಗಿಲ್ಲ, ಜದ್ಲಿ ಹುಳು ಆಡ್ತಂದ್ರೆ ಗಿಡ ಉಳಿಯೋಂಗಿಲ್ಲ. ಆದ ಕಾರಣ ಸರ್ಕಾರಿ ಗೊಬ್ಬರದ ಅವಶ್ಯಕತೆಯೂ ಇಲ್ಲ, 100 ಸರ್ಕಾರಿ ಗೊಬ್ಬರದ ಅವಶ್ಯಕತೆ ಇಲ್ಲ. ಎರೆಹುಳು ಗೊಬ್ಬರ ಬೇಕು, ಕುರಿ ಗೊಬ್ಬರ ಬೇಕು. ನಮ್ಮಲ್ಲಿ ಕುರಿ ಗೊಬ್ಬರದ್ದು ತೊಂದರೆ ಇಲ್ಲ, ಯಾಕಂದರೆ ನಮ್ಮವ 120 ಕುರಿ ಇದಾವೆ. 120 ಕುರಿ ಇದರಿಂದ ನಮ್ಮ ಭೂಮಿ ಇವತ್ತು ಹಸನು ಆಗೈತಿ. ಆಮ್ಯಾಗ 4 ಆಕಳದವು, 2 ಎತ್ತದವು, 2 ಓರಿದವು. ಇವೆಲ್ಲ ಇರೋದ್ರಿಂದ ಸಗಣಿ ಮತ್ತು ಕುರಿ ಗೊಬ್ಬರ ಯಾವುದೇ ಥರದ ನಾವು ಖರ್ಚು ವೆಚ್ಚಗಳಿಲ್ಲ. ಈಗ ನಾವು ರೈತರು ಏನು ಮಾಡ್ತೀವಪ್ಪ ಅಂದ್ರೆ ಬರೇ ಹೊಲ ಮಾಡ್ತೀವಿ. ಹೊಲ ಹೆಂಗೆ ಮಾಡ್ತೀವಪ್ಪ ಅಂದ್ರೆ ಬರೇ ಸರ್ಕಾರಿ ಗೊಬ್ಬರದಿಂದನೇ ಮಾಡ್ತೀವಿ ನಾವು. ಅದಕ್ಕೆ ನಾವು ಸರ್ಕಾರಿ ಗೊಬ್ಬರಕ್ಕೆ ಮಾರು ಹೋಗಬಾರ್ದು. ನಮಗೇನು ಬೇಕಪ್ಪ, 2 ಆಕಳ ಬೇಕು, 2 ಎತ್ತು ಬೇಕು. 2 ಆಕಳ 2 ಎತ್ತಿನ ಸಗಣಿ 10 ಎಕರೆಗಾಗುತ್ತೆ ಗೊಬ್ಬರ. ಅದರಿಂದ ನಮ್ಮ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಕುರಿ ಸಾಕಾಣಿಕೆ ಮಾಡಿದೆ. ಒಬ್ಬರು ಕುರಿ ಕಾಯೋದು, ಇಬ್ಬರು ಒಕ್ಕಲ್ತನ ಮಾಡೋದು. ನಾನು ವ್ಯಾಪಾರ ಮಾಡ್ತೀನಿ, ನಂದು ಸಣ್ಣದು ಕಿರಾಣಿ ಅಂಗಡಿ ಐತಿ. ಕಿರಾಣಿ ವ್ಯಾಪಾರ ಮಾಡ್ಕೊಂತನೇ ನನಗೆ ಇದು ಕೃಷಿ ಬಗ್ಗೆ ಕಾಳಜಿ ಇದೆ. ನಾನು ಬೀಜ ತೊಗೋಬೇಕಾದ್ರೆ ನಮ್ಮಪ್ಪರು ಯಾವ ತರ್ತಿ ಯಾವುದಿಲ್ಲ ಅಂತ ವಿಚಾರ ಮಾಡ್ತಾರೆ. ಅವತ್ತಿನ ಇಂಥದ ಮಾಡಿದ್ರೆ ಹಿಂಗಾಗುತ್ತೆ ನೋಡಪ್ಪ ಅಂತ ಹೇಳ್ತೀವಿ. ಆದ್ರೆ ನಾವು ಏನು ಮಾಡಿದ್ರು ನಮ್ಮ ತಂದೆಯವ್ರು ಏನು ಹೇಳ್ತಾರೆ, ಸಗಣಿ ಗೊಬ್ಬರ ಹಾಕ್ರಿ, ಆಮೇಲೆ ಕುರಿ ತರಪ್ಸ್ರಿ, ಇಂಥ ಬೀಜ ಇಂಥ ಟೈಮಿಗೆ ಬಿತ್ತರಿ ಬೆಳೀರಿ ಅಂತ ಹೇಳ್ತಾರೆ. ಅದರಿಂದ ನಮ್ಗೆ ಯಶಸ್ಸಾಗಿದೆ. ಆಮ್ಯಾಗ ಲಿಂಬೆ ಒಳಗೆ ಮಾತ್ರ ನಮಗೆ ಈಗ ಮೊದಲು ಏನಂತಂದ್ರೆ ಏ ಯಾವುದೋ ಮುಳ್ಳಿನ ಗಿಡ ಹಚ್ಚಾನಪ್ಪ, ಜೆ ಸಿ ಪಿ ತಂದು ಕಿಚ್ಚಿಬಿಡೋದಿದನ್ನು. ನಮ್ಮ ಪ್ರತಿಯೊಬ್ಬ ಕುಟುಂಬದಾಗೂ ಹಂಗೆ ಅನ್ನೋರು. ಏನಂತಂದ್ರು ಏ ಮುಳ್ಳಪ್ಪ, ರಸ್ತೆಕ ನಮ್ಮ ತೋಟಿದೆ, ಆದರೆ ಜನರು ಏನಂತಂದ್ರೆ ಬರೇ ಗಿಡ ಐತಪ್ಪ, ಒಂದು ದಿವಸನು ಒಂದು ಕಾಯಿ ನೋಡಿಲ್ಲ ಅಂತಂದ್ರು. ಇವತ್ತಿನ ದಿವಸ ನಮ್ಮ ತೋಟದೊಳಗೆ ಒಂದು ಗಿಡದಾಗ 2-3 ಸಾವಿರ ಕಾಯಿ ಅದಾವೆ. 2-3 ಸಾವಿರ ಕಾಯಿ ಇತ್ತಂದ್ರೆ ನಮಗೆ ಏನಪ್ಪ, 8 ಅಣ್ಯಾಗ ಒಂದು ಕಾಯಿ ಮಾರಿದ್ರು ಒಂದು ಗಿಡ 1500-300 ಗಿಡ ಅದಾವೆ. 8 ಅಣ್ಯಾಕ ಒಂದು ಕಾಯಿ ಮಾರಿದ್ರೆ ಒಂದು ಗಿಡಕ್ಕೆ 1500 ಕಾಯಿ ಬಿಡ್ತದೆ. 1500 ಅಂದ್ರೆ 750 ಆಗುತ್ತೆ. ಆಮ್ಯಾಗ ವರ್ಷ ಆದಾಗಲ್ಲ, 8 ವರ್ಷ ಆತು, 8 ವರ್ಷದ ಗಿಡಕ್ಕೆ ಈಗೇನಿಲ್ಲ ಅಂದ್ರೆ 2,000-3,000 ಕಾಯಿ ಬಿಡ್ತದೆ. 8 ಅಣ್ಯಾಕ ಒಂದಂದ್ರೆ 1500 ರೂಪಾಯಿ ರೊಕ್ಕ ಒಂದು ಗಿಡಕ್ಕೆ. ಅದೇ ಸಾರಿ ನಾವು 1500 ರೂಪಾಯಿನ 300 ಗಿಡಕ್ಕೆ ದ್ವಿಗುಣ ಮಾಡ್ತಂದ್ರೆ ನಮ್ಗೆ 2.5-3 ಲಕ್ಷ ಈ ವರ್ಷ 8 ವರ್ಷದ ಗಿಡಕ್ಕೆ 2.5 ಲಕ್ಷ ರೂಪಾಯಿ ಲಾಭ ಆಗಿದೆ. ಆಮ್ಯಾಗ ಇನ್ನೂ 50,000 ರೂಪಾಯಿ ಮಸೀಲ್ ಅದ ಅದ್ರಾಗ. ಆಮ್ಯಾಗ ನಾವು ರೈತರು ಏನು ಮಾಡ್ತೀವಂದ್ರೆ ಈಗ ಬರೇ ಶೇಂಗಾ ಮೆಕ್ಕೆಜೋಳ, ಆಮ್ಯಾಗ ನೀರು ಇರ್ತ, ಅದನ್ನು ಹನಿ ನೀರಾವರಿ ಮಾಡಿ ಉಳಿಸ್ಬೇಕು ಅನ್ನೋದಿಲ್ಲ. ನಾವು ನೀರನ್ನ ಏನು ಮಾಡ್ತೀವಿ, ವ್ಯರ್ಥ ಕೆರೆ ಮಾಡ್ತೀವಿ, ಕೆರೆಗೆ ಬಿಟ್ಟು ಬಂದ್ಬಿಡ್ತೀವಿ. ಆಮ್ಯಾಗ ಹಂಚಿಡೋದ್ರಿಂದ ಹೊಲ ಸವಳಾಗುತ್ತೆ. ಅದಕ್ಕೆ ನಾವು ಹನಿ ನೀರಾವರಿ ಮಾಡಬೇಕು. ಹನಿ ನೀರಾವರಿ ಒಳಗೆ ತೋಟಗಾರಿಕೆ ಬೆಳೆ ಲಿಂಬು ಮಾಡಿರಿ, ಕರಿಬೇವು ಮಾಡಿರಿ, ಆಮ್ಯಾಗ ಪೇರ್ಲ ಮಾಡಿರಿ, ಸಪೋಟ ಮಾಡಿರಿ. ಸಪೋಟ ನೀರಿನ ಅವಶ್ಯ ಇಲ್ಲ. ಆಮ್ಯಾಗ ಕರಿಬೇವು ಸ್ವಲ್ಪ ನೀರು ಬೇಕು, ಆದರೆ ಕರಿಬೇವು 2 ಪಟ್ಟು ಆದಾಯ ಐತಿ. ಅದೇ ಆದಾಯನ ನಮ್ಮ ಲಿಂಬು ಗಿಡ ಐತಿ. ಹೆಂಗಂದ್ರೆ ಈಗ ಸೀಸನ್ ವೈಸ್ ಬೇಸಿಗೆಯಾಗ ಡಬಲ್ ಆಗುತ್ತೆ, ಮಳೆಗಾಲದಾಗ ಸ್ವಲ್ಪ ಕಮ್ಮಿ ಆಗುತ್ತೆ. ಹಬ್ಬ ಹುಣ್ಣಿಮೆ ಬಂದ ಹೊತ್ತಿನಾಗ ಅಮಾಸೆ ದಿವಸ ನಾವು ಇವತ್ತು 5,000 ರೂಪಾಯಿ ತರಬೇಕಂದ್ರೆ ಅಮಾಸೆ ದಿವಸ 5,000 ವ್ಯಾಪಾರ ಮಾಡ್ಕೊಂಡು ಬರ್ತೀವಿ. ಆಮ್ಯಾಗ ಯಾವುದೇ ಥರ ಇವತ್ತು ರೊಕ್ಕ ಬೇಕಪ್ಪ, ದಲ್ಲಾಳರು ತಾಕ ಹೋಗೋ ಅವಶ್ಯ ಇಲ್ಲ. ಒಂದು ಚೀಲ ಬಿದ್ದಿರ್ತಾವ್ರಿ, ನಾವೇನು ಹರಿಯಂಗಿಲ್ಲ ಅವ್ನ ಕಾಯಿನ. ಒಂದು ಚೀಲ ಆರಿಸಿದ್ವಿ ಅಂದ್ರೆ 2,500 ರೂಪಾಯಿ ರೊಕ್ಕ. ಅದೇ ಉದ್ದೇಶದಿಂದ ನಾವು ಲಿಂಬುವನ್ನು ಕೀಟ ಮತ್ತು ಗೊರಲಿ ಆಮ್ಯಾಗ ಯಾವುದೇ ಕೀಟಗಳು ಬರಲಾರದ ರೀತಿಯಿಂದ ನಾವು ಬೇವಿನ ಕಷಾಯ ಹೊಡಿತೀವಿ. ಆಮ್ಯಾಗ ಡ್ರಿಪ್ಪಿಗೆ ಬೇವಿನ ಗೊಬ್ಬರ ಅದು ಬಿಡ್ತೀವಿ. ಆಮ್ಯಾಗ ಕೃಷಿ ಗೊಬ್ಬರನ ಹಾಕ್ತೀವಿ. ಅದರೊಳಗೆ ಕೃಷಿ ಗೊಬ್ಬರದೊಳಗೆ ಟೈಕೋಡರ್ಮ ಸುಡಮನಸ್ ಅಂತೇಳಿ ಕಲಿಸ್ತೀವಿ. ಅವು ಜೀವಾಣುಗಳನ್ನು ಉತ್ಪತ್ತಿ ಮಾಡ್ತಾವೆ. ಅದರಿಂದ ಯಾವುದೇ ಥರದ ಕಾಂಡ ಕೊರಕ, ಆಮ್ಯಾಗ ಹಸಿರು ಆಗೋದು, ಹಳದಿ ಆಗೋದು ಯಾವುದೂ ಬರೋದಿಲ್ಲ. ಆಮ್ಯಾಗ ಲಿಂಬೆ ಒಳಗೆ ಒಂದು ಏನಪ್ಪ ಅಂದ್ರೆ ಹಳದಿ ಬರ್ತಾ, ಗಿಡ ಹಳದಿ ಆತಂದ್ರೆ ಅದು ಒಣಗಿತೈತೆ ಅಂದ್ರೆ ಅದರಲ್ಲಿ ಏನೋ ಒಂದು ಕೊರತೆ ಐತೆ ಅಂತ ಅರ್ಥ. ಅದಕ್ಕೆ ನಾವೇನು ಮಾಡ್ತೀವಿ, ಟೈಕೋಡರ್ಮ ಸುಡೋಮನಸ್ಸು ಕುರಿ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ಅದನ್ನೇ ನಾವು ಬಡ್ಡಿ ಒಳಗೆ ಅದು ಎಲ್ಲೈತಿ ನೋಡ್ತೀವಿ, ಆ ಬಡ್ಡಿನ ಪಾತಿ ಮಾಡಿ ಅದಲ್ಲಿ ಹಾಕ್ತೀವಿ. ಅದರಿಂದ ಗಿಡ ಹಚ್ಚ ಹಸಿರಾಗ್ತದೆ. ಹಚ್ಚ ಹಸಿರಾಗಿಂದ ಹೂ ಬಿಡ್ತದೆ, ಹೂ ಬಿಟ್ಟಿಂದೆ ಕಾಯಿ ಸೆಟ್ ಆಗ್ತದೆ. ಒಂದು ಗಿಡ ಏನಿಲ್ಲಪ್ಪ ಅಂದ್ರೆ 4,000-3,000 ವರ್ಷದ ಮ್ಯಾಗ ಇದು ಲೈಫ್ ಐತಿ. ಈಗ 1 ವರ್ಷದ ಬೆಳೆಯಲ್ಲ, 2 ವರ್ಷದ ಬೆಳೆಯಲ್ಲ, 50 ವರ್ಷದ ಬೆಳೆ ನೋಡಿ ಬಂದಿದ್ದೆ ನಾನು. ಬಿಜಾಪುರದೊಳಗೆ 50 ವರ್ಷದ ಗಿಡ ಅದಾವೆ. ಅದು ಏನೈತಲ್ಲ, ಎರೆಭೂಮಿ. ಎರೆಭೂಮಿ ಒಳಗೆ ಅವರು ನೀರು ಕಮ್ಮಿ, ನೀರು ಕಮ್ಮಿ ಇದ್ರೂ ಅಷ್ಟು ಉತ್ತಮವಾಗಿ ಬೆಳೀತಾರೆ. ಈ ಎಷ್ಟು ಅದಾವ್ರಿ ನಿಮ್ಮ ಗಿಡ ಅಂತ ಕೇಳಿದ್ವಿ ನಾವು ಬಿಜಾಪುರದಾಗ. ಏ 1,500 ಅದಾವ ತಮ್ಮ, 2,50,000-2,00,000 ಆಗತ್ತೆ ನೋಡಿದು ನಮಗೆ ಅಂತ ಹೇಳಿದ್ರು ಅವರು. ಅದನ್ನು ನಾವು ಇವತ್ತು ಒಂದು ಏನಾರ ಖಾಲಿ ನಮಗೆ ನೌಕರಿ ಇಲ್ಲ ಅಂದ್ರೂ ಅದನ್ನು ನೌಕರಿ ಹಂಗೆ ರೊಕ್ಕ ತೊಗೋಬೇಕನ್ನೋ ಚಾಲೆಂಜ್ಗೆ ಲಿಂಬು ಗಿಡ ಮಾಡಿದ್ದೀವಿ. ಉತ್ತಮವಾದ ಫಸಲು ತೊಗೊಂಡಿದ್ದೀವಿ. ಆಮ್ಯಾಗ ಮೊನ್ನೆ ಹೇಳಿದ್ದ ನಮ್ಮದು ಫಸಲು ಚಲೋವಾಗಿದೆ. 9ನೇ ತಿಂಗಳ ಹೆಂಗಿತ್ತಪ್ಪ ಅಂದ್ರೆ ಹಬ್ಬಿತ್ತು. ಹಬ್ಬದೊಳಗೆ ನಾವು ಆ ತಿಂಗಳ ದಿವಸ 30,000 ಆಯ್ತು. ಮಳೆ ತಿಂಗಳ ಚಳಿ ಬಂತು, ಚಳಿಯಾಗ 15,000 ಆಯ್ತು. ಆಮ್ಯಾಗ ಬ್ಯಾಸಿಗೆ ಹೂವು ಕಾಯಿ ಜಾಸ್ತಿ ಇರೋದ್ರಿಂದ ಏನಾಗ್ತಾ ಹಂಗೆ ಏರ್ಕೊಂತ ಹೋಗ್ತು. ಮೊನ್ನೆ 3ನೇ ತಿಂಗಳು ಒಂದೇ ತಿಂಗಳದಾಗ 60,000 ರೂಪಾಯಿ ತೊಗೊಂಡಿವಿ. ಈಗ ಮಾಲು ಕಮ್ಮಿ ಆಗ್ತಾ ಬರ್ತದೆ. ಕಮ್ಮಿ ಆದಾಗಲ್ಲ ಅಂದರೂ ವಾರ 5,000 ರೂಪಾಯಿ ಫಿಕ್ಸ್. ವಾರ 5,000 ಅಂದರೆ ತಿಂಗಳ 20,000. ಅದೇ ರೀತಿಯಿಂದ ಆದಾಯ ಕ್ರಮೇಣ ಇರ್ತದೆ. ಒಂದು ವರ್ಷ ಪೂರ್ತಿನೂ ಆದಾಯ ಇರ್ತದೆ. ನೀವೇನು ವಿಚಾರ ಮಾಡ್ತಕ್ಕಂಥದ್ದಿಲ್ಲ. ಯಾಕಂದ್ರೆ ATM ಇದ್ದಂಗೆ ರೊಕ್ಕ ಇತ್ತಂದ್ರೆ ಬ್ಯಾಂಕ್ನಾಗ ATM ಯಾವಾಗಾರ ಹೋಗಿ ತೊಗೋಬೋದು. ಆ ಟೈಪು ನಮ್ಮ ಹೊಲ ಗಿಡ ಇತ್ತಂದ್ರೆ ಎನಿ ಟೈಮ್ ಕಾಯ್ಬಿಡ್ತಾ, ಅದಕ್ಕೆ ನೈಸರ್ಗಿಕವಾದಂಥ ರೂಪ ಇರ್ತದೆ ಬೆಳಿಗ್ಗೆ. ಅದೇನಪ್ಪ ಅಂದ್ರೆ ಹೂ ಬಿಡೋ ಟೈಮ್ ಹೂ ಬಿಡ್ತಿರ್ತಾ, ಕಾಯಿ ಇರ್ತತೆ. ನಮ್ಗೆ ಯಾವುದೇ ಥರದ ತೊಂದರೆ ಇಲ್ಲ. ನಾವು ಲಿಂಬು ಗಿಡ ಮಾಡಿದ್ರಿಂದ ನಮ್ಗೆ ಆರ್ಥಿಕವಾಗಿ ಸದೃಢವಾಗಿದ್ದೇವೆ. ನಮ್ಮೆಲ್ಲ ಅಣ್ಣತಮ್ಮಳೂ ಅದೇ ಹೊಲದಲ್ಲಿ ಕೆಲಸ ಮಾಡ್ತಾರೆ. ಆಮ್ಯಾಗ ಬೇರೆ ಬೇರೆ ಬೆಳೆ ಮಾಡ್ತಾರೆ. ನಮಗೆ ಮನೆಗೆ ಏನು ಬೇಕಾಗ್ತದೆ, ಜೋಳ, ಕಾಳು ಕಡಿ, ತೊಗರಿ ಬೇಳೆ, ಎಲ್ಲ ಈರುಳ್ಳಿ, ಮೆಣಸಿನಕಾಯಿ ಪ್ರತಿಯೊಂದು ನಮ್ಮ ತೋಟದಾಗ ಬೆಳ್ಕೊಂತೀವಿ. ನಾವೇನು ಖರೀದಿ ಮಾಡ್ತೀವಪ್ಪ ಅಂದ್ರೆ ಎಣ್ಣೆ, ಚಾಪುಡಿ, ಸಬ್ಕಾರ ಇದು ಒಂದು ಖರೀದಿ ಮಾಡ್ತೀವಿ ನಾವು. ಅದೇ ಉದ್ದೇಶದಿಂದ ನಮಗೆ ಪ್ರತಿನಿತ್ಯನೂ ಇವತ್ತು ವಾರ ಹಿಡಿದ್ಬಿಟ್ಟಿದ್ದೀವಿ. ಭಾಗ್ಯನಗರ ಸಂತಿ 3 ದಿವಸ ಆಗ್ತದೆ, ಗಿಣಿಯೇರಿ ಸಂತಿ 1 ದಿವಸ ಆಗ್ತದೆ. 4 ದಿವಸ ವಾರದೊಳಗೆ 4 ದಿವಸ ನಮ್ಮ ಕೈಯಾಗ ರೊಕ್ಕ ಇರ್ತಾವೆ. ಕುರಿದು ನಮ್ಮ ತಮ್ಮರು ಮಾಡ್ಕೊಂಡು ಹೋಗ್ತಾರೆ. ಅವ್ರು ಕುರಿ ಇದರಿಂದ ಅವ್ರಿಗೆ ಆದಾಯ, ಮತ್ತು ಕುರಿ ತರುತ್ತೀವಲ್ಲ ಅದು ಆದಾಯ. ಸಣ್ಣಗೆ ನಮ್ದು ಏನಪ್ಪ ರೊಕ್ಕ ಇವತ್ತು ನಾವು ಸಾಲ ಮಾಡಬೇಕು ಹೋಗ್ಬೇಕು ಅನ್ನೋದಿಲ್ಲ. ನಮ್ಮ ಜೀವನಕ್ಕೆ ನಮಗೆ ಏನಾಗಬೇಕು, ಪ್ರತಿನಿತ್ಯನೂ ಕೃಷಿ ಮತ್ತು ಲಿಂಬೂರಿಂದ ಆದಾಯ ಬರ್ತಾ ಇದೆ. ಮತ್ತು ನಮ್ಮ ಬೆಳೆ ಒಳಗೆ ಬೆಳೆ ಏನು ಮಾಡೋಕಪ್ಪ, ಹೊಲಕ್ಕೆ ಹೋಗ್ಬೇಕು ನಾವು, ಹೊಲ ನೋಡ್ಬೇಕು ಇವತ್ತು ಏನು ಮಾಡಿದ್ರೆ ಏನಾಗ್ತೈತಿ, ಮಾರ್ಕೆಟ್ ಹೆಂಗೈತಿ, ನಮ್ಮದು ವ್ಯಾಪಾರ ದೃಷ್ಟಿಯಿಂದನೇ ನಾವು ಬೆಳೆ ಮಾಡಬೇಕು. ಇವತ್ತು ಬರೇ ನಾವು ಆಗ ಉದ್ದಕ್ಕೆ ಶೇಂಗಾ ಮಾಡಿಬಿಡೋಣ ಅಷ್ಟು, ಹೊಲ ಓಟು ಶೇಂಗಾ, ಹೊಲ ಓಟು ಮೆಕ್ಕೆಜೋಳ ಅದನ್ನು ಮಾಡಬಾರ್ದು ನಾವು. ಒಂದು ಎಕರೆ ಶೇಂಗಾ ಮಾಡಬೇಕು, ಒಂದು ಎಕರೆ ಮೆಕ್ಕೆಜೋಳ ಮಾಡಬೇಕು, ಒಂದು ಎಕರೆ ನಾವು ಮೆಣಸಿನ ಗಿಡ ಮಾಡಬೇಕು, ಟಮಾಟಿ ಮಾಡಬೇಕು, ಪ್ರತಿ ಅಷ್ಟು 10 ಎಕರೆನೂ ಒಂದೇ ಬೆಳೆ ಮಾಡೋದ್ರಿಂದ ಆದಾಯ ಒಮ್ಮೆ ಏರ್ತೈತಿ ಒಮ್ಮೆ ಇಳಿತೈತಿ. ಅದೇ ಒಂದು ಪಟ್ಟಿ ಮಾಡ್ಕೊಂಡು ಪ್ರತಿ ಬೆಳೆ ಒಂದೊಂದು ಬೆಳೆ ಮಾಡಿದ್ರೆ ಅದರಲ್ಲಿಂದ ಆದಾಯ ದ್ವಿಗುಣ ಆಗ್ತದೆ. ಆಮ್ಯಾಗ ಲಿಂಬು ಒಳಗೆ ನಾವು ಅಂತರವಾಗಿ ಟಮಾಟಿ ಮಾಡ್ತೀವಿ, ಚೆಂಡು ಬೆಳಿತೀವಿ, ಆಮ್ಯಾಗ ಕರಿಬೇವು ಬೆಳಿತೀವಿ, ಕರಿಬೇವಲಿಂದನೂ ಆದಾಯ ಐತಿ. ಚೆಂಡು ಹೂವು ಸೀಸನ್ ವೈಸ್ ದೀಪಾವಳಿ ಮತ್ತು ಮಾರ್ನಮಿ ಟೈಮ್ನೊಳಗೆ 10,000-20,000 ಆಗ್ತದೆ. ನಮ್ಮ ಹಬ್ಬದ ಖರ್ಚು ನಡೀತದೆ. ಒಟ್ಟು ಸೀಸನ್ ವೈಸ್ ನಾವು ಬೆಳೆ ಮಾಡ್ತೀವಿ. ಆಮ್ಯಾಗ ಲಿಂಬು ಮೂಲ ಬೆಳೆ, ಲಿಂಬು ಹೆಂಗದಪ್ಪ ಅಂತಂದ್ರೆ ಅದಕ್ಕೇನು ಇಲ್ಲಿವರೆಗೆ ನಾವು ಮೈನಸ್ ಖರ್ಚು ಹೆಂಗಪ್ಪ ಅಂದ್ರೆ ಹಚ್ಚೀವಿ 10-15,000 ರೂಪಾಯಿ ಖರ್ಚು ಮಾಡೀವಿ. 15,000 ಒಂದು ವರ್ಷಕ್ಕೆ ಗಿಡ ಚಾಟ್ನಿ ಮಾಡಿ ಅದು ಮಾಡಿ ಅಂತಂದ್ರೆ 20,000 ರೂಪಾಯಿದಾಗ ಒಂದು ವರ್ಷಕ್ಕೆ ಕ್ಲೋಸ್, 20,000ಕ್ಕೆ 2-2.5 ಲಕ್ಷ ರೂಪಾಯಿ ಆದಾಯ 2 ಎಕರೆ ಹೊಲಕ್ಕೆ. ಅದೇ ರೀತಿ ನಾವು ಈಗ ಕಟ್ಟಿಂಗ್ ಟೈಮ್ ಈಗ ಜೂನು, ಈಗ ನಾವು ಚಾಟ್ನಿ ಮಾಡಿಸಿ ಒಂದೆರಡು ಸ್ಪ್ರೇ ಕೊಟ್ಟಿವಿ ಅಂದರೆ ಯಾವಪ್ಪ ಈಗ COC ಅಂತ ಬರ್ತ ಬ್ಲೂ ಕಾಪರ್, ಆಮ್ಯಾಗ ಸಿಟ್ರಿಸ್ ಸ್ಪೆಷಲ್ ಅದು ಹೂ ಹಿಡಿಯೋಕೆ ಮತ್ತು ಗಿಡ ಬಲಿಷ್ಠವಾಗಿ ಆಗೋದಕ್ಕೆ ಸಿಟ್ರಿಸ್ ಸ್ಪೆಷಲ್ ಅಂದರೆ ಲಿಂಬು ಗಿಡಕ್ಕೆ ಸಿಟ್ರಿಸ್ ಅಂಶ ಜಾಸ್ತಿ ಇರೋದ್ರಿಂದ ಸಿಟ್ರಿಸ್ ಸ್ಪೆಷಲ್ ಹೊಡಿಬೇಕು. ಆಮ್ಯಾಗ ಈ COC ನಂಜಾಣ ರೋಗ, ಈಗ ನಾವು ಕತ್ತರಿ ತಗೊಂಡು ಕಟ್ ಮಾಡಿ ಚಟ್ನಿ ಮಾಡಿದಾಗ ನಂಜಾಣ ಬರುತ್ತೆ, ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡೋಕ್ಕಂದ್ರೆ COC ಆಮ್ಯಾಗ ಬ್ಲೂ ಕಾಪರ್ ಇದನ್ನು ಸಿಂಪರಣೆ ಮಾಡಿದ್ರೆ ಮುಗಿಯುತ್ತೆ. ಆಮ್ಯಾಗ ಒಂದೆರಡು ಸ್ಪ್ರೇ ಕೊಡ್ಬೇಕು, ಯಾವುದು ಈಗ ಸುರುಳಿ ಹುಳ ಬರ್ತಾ ಕೋರಿ ಹುಳು ಟೈಪ್ ಒಂದು ಹುಳ ಬರ್ತಾ ಪೂಚಿ, ಆಮ್ಯಾಗ ಎಲೆ ಸುರುಳಿ ಬರ್ತಾ ಅದು ಎಲೆ ಸುರುಳಿಗೆ ನಾವು ಬೇನ್ ಕಷಾಯ ಹೊಡೆದ್ರೆ ಸಾಕು ಅದು ಕ್ಲಿಯರ್ ಆಗ್ತದೆ. ಆಮ್ಯಾಗ ಹೂ ಹಿಡಿತೀವಿ ಕಾಯಿ ಆತು ಸೈಜ್ ಬರ್ಬೇಕಂದ್ರೆ ನಾವು ಸ್ವಲ್ಪ ಇದು ರಾಸಾಯನಿಕ ಗೊಬ್ಬರಕ್ಕೆ ಬರಬೇಕಾಗುತ್ತೆ. ಯಾವುದಂದ್ರೆ ಈಗ 10-26-0050 ಇದು ಸ್ಪ್ರೇ ಮಾಡಿದ್ರೆ ಅಥವಾ ಡ್ರಿಪ್ನೊಳಗೆ ನಾವು ಕೊಟ್ಟಿವಿ ಅಂದ್ರೆ ಸ್ವಲ್ಪ ಗಾತ್ರ ಸೈಜ್ ಬರುತ್ತೆ, ಹಣ್ಣಿನ ರಚನೆಯೂ ಚೆನ್ನಾಗಿರ್ತದೆ. ಇಷ್ಟ ಹೇಳಕ್ಕೆ ನಾವು ಹೇಳ್ತೀವಿ. ಆಮ್ಯಾಗ ಲಿಂಬು ಏನೈತಲ್ಲ, ಯಾವುದೇ ಟೈಮ್ಗೂ ಲಿಂಬು ಬೇಕು ಬೇಕು ಅಂತ, ಬೇಡ ಅನ್ನೋದು ವಸ್ತು ಅಲ್ಲ ಅಲ್ಲ ಲಿಂಬು. ಆದ್ದರಿಂದ ರೈತರು ಪ್ರತಿಯೊಬ್ಬರು ನೀವು ಹೊಲ್ದಾಗ ಹಚ್ಚರಿ, ಮನೆ ಮುಂದೆ ಹಚ್ಚರಿ, ಆಮ್ಯಾಗ ಬದುಕಿಗೆ ಹಚ್ಚರಿ, ಇಡೀ ಹೊಲನ ಹಚ್ಚರಿ. ನಿಮಗೆ ಇವತ್ತು ನನಗೆ ಬ್ಯಾಡ್ ಆಗೈತಿ ಅಂತ ಯಾರೂ ಬರೋಗಲ್ಲ ಅದನ್ನು. ಆಮ್ಯಾಗ ಕುರಿ ತಿನ್ನಂಗಿಲ್ಲ, ದನ ತಿನ್ನಂಗಿಲ್ಲ, ಯಾವುದೇ ಮನುಷ್ಯರ ಸತಿಗೇನು ಅದನ್ನು ಮುಟ್ಟಿ ಹರ್ಕೊಳಕ್ಕೆ ಹೋಗಲ್ಲ. ಯಾಕಂದ್ರೆ ಮುಟ್ಟಿ ಹರ್ಕಂದ್ರೆ ಚೋಳಿದ್ದಂಗೆ ಚುಚ್ಚಿ ಇದು ಮಾಡ್ತೈತಿ, ಬೇಡಪ್ಪ ಮರೆ ಮುಳ್ಳದವ ಅಂತ ಹೋಗ್ತಾರೆ. ಅದಕ್ಕೆ ನಾವು ಆಯ್ಕೆ ಮಾಡಿರೋಂಥದ್ದು ರಸ್ತೆಯಾಗಿರತಕ್ಕಂಥ ಹೊಲ, ಬೇಲಿ ಹಚ್ಚಿಲ್ಲ ನಾವು, ಬರೇ ಲಿಂಬು ರೋಡಿಗೆ ಇದೆ. ಯಾರು ಹಿಂಗೋಗಿ ಒಂದು ಹಣ್ಣು ಹರ್ಕೊಳಂಗಿಲ್ಲ, ನಮ್ಮ ತೋಟದಾಗ ಬಿದ್ದಿರ್ತಾವೆ ಮುಟ್ಟೋದಿಲ್ಲ. ಯಾಕಂತಂದ್ರೆ ಲಿಂಬು ಗಿಡ ಹಂಗ ಒಯ್ಯಬಾರ್ದಪ್ಪ ನಾವು ಅಂತಾರೆ. ಲಿಂಬು ಯಾವತ್ತಲ್ಲಿ ಯಾರು ಹಂಗೆ ಒಯ್ಯೋಗಲ್ಲ, ರೊಕ್ಕ ಇಟ್ಟ ಹೋಗ್ಬೇಕು ಅದಕ್ಕೆ. ಲಿಂಬು ಆಯ್ತು, ಕುಂಬಳ ಆಯ್ತು, ಈ ನಮ್ಮ ಸಂಪ್ರದಾಯದ ಪ್ರಕಾರ ಅದರ ಉದ್ದೇಶದಿಂದ ನಾವು ಲಿಂಬು ಬೆಳೆ ಬೆಳೆದಿದ್ದೀವಿ, ಚೆನ್ನಾಗಾಗಿದ್ದೀವಿ. ಲಿಂಬು ಇನ್ನೂ ಮಾಡಬೇಕಂತ ನಮ್ಮ ಆಸೆ ಇದೆ. ಇಷ್ಟು ಹೇಳ್ತೀವಿ ನಾವು. ಬಸವರಾಜ್ ಅವರೇ, ಸುದೀರ್ಘವಾದ ತಮ್ಮ ಅನುಭವದ ಕೃಷಿ ನುಡಿಗಳನ್ನು ನಮ್ಮ ಎಲ್ಲ ರೈತ ಬಾಂಧವರೊಟ್ಟಿಗೆ ಹಂಚಿಕೊಂಡಿದ್ದೀರಿ. ಹೊಸದಾಗಿ ಕೃಷಿಯನ್ನು ಮಾಡುವಂಥವ್ರು ಅಥವಾ ಈಗಾಗಲೇ ಕೃಷಿ ಮಾಡಿ ಕೈ ಸುಟ್ಕೊಂಡಂಥ ರೈತರು, ಈ ತೆರನಾದಂಥ ಕಡಿಮೆ ಖರ್ಚಿನಲ್ಲಿ ಕಡಿಮೆ ಬೆಳೆಯ ಆರೈಕೆಯಲ್ಲಿ ಮತ್ತು ಯಾವುದೇ ರೀತಿಯ ಹಣಕಾಸಿನ ತೊಂದರೆ ಆಗದಂಥ ಇರುವಂಥ ಬೆಳೆಯಾದಂಥ ಈ ಲಿಂಬೆ ಬೆಳೆಯ ಅನುಭವಗಳನ್ನು ನಮ್ಮ ಎಲ್ಲ ರೈತ ಬಾಂಧವರೊಟ್ಟಿಗೆ ಹಂಚಿಕೊಂಡಿದ್ದೀರಿ. ತಮಗೆ ಅಭಿನಂದನೆಗಳು. ಮುಂದಿನ ದಿನಗಳಲ್ಲಿ ಕೂಡ ತಮ್ಮಿಂದ ಈ ರೀತಿಯ ಸ್ಫೂರ್ತಿದಾಯಕವಾದ ನುಡಿಗಳನ್ನು ಕೇಳಿದಂಥ ಎಲ್ಲ ರೈತ ಬಾಂಧವರು ಕೂಡ ಈ ತೆರನಾದಂಥ ಒಂದು ಬೆಳೆಗಳಿಗೆ ಬೆಳೆಯುವಂಥ ಒಂದು ಪ್ರಯತ್ನ ಮಾಡಲಿ, ಅವುಗಳತ್ತ ತಿರುಗಿ ನೋಡಲಿ ಅನ್ನುವಂಥ ಆಶಯದೊಂದಿಗೆ ಇದುವರೆಗೆ ತಮ್ಮ ನುಡಿಗಳನ್ನು ನಮ್ಮ ಉಳಿದಂಥ ಎಲ್ಲ ರೈತರೊಂದಿಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೂ ನಿಂಬೆ ಬೆಳೆ ಬೇಸಾಯದ ಕುರಿತು ಶ್ರೀ ಬಸವರಾಜ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ ಪ್ರಸಾದ್. ಇದ್ಯಾಕಮ್ಮ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ಯಾ? ನನ್ ಮಗ ಆಸ್ಪತ್ರೆಯಲ್ಲಿ ಇದನ್ ಕಣ್ಣ, ಔಷಧಿ ತರಕ್ಕೆ ಜಾಸ್ತಿ ದುಡ್ಡಿಲ್ಲ, ಏನಣ್ಣ ಮಾಡೋದು? ಏನಾಗಿದೆ ನಿನ್ ಮಗನ್ಗೆ? ಗಂಟ್ಲು ಕ್ಯಾನ್ಸರ್ ಅಂತೆ, ದುಬಾರಿ ಔಷಧಿ ತಗೊಂಡ್ ಬಾ ಅಂದ್ರು, ಔಷಧ ಅಂಗಡಿಯಲ್ಲಿ ಶಾನೆ ದುಡ್ಡು ಕೇಳಿದ್ರು. ಜನೌಷಧ ಕೇಂದ್ರಕ್ಕೆ ಹೋಗು, ಅಲ್ಲಿ ಔಷಧ ಕಡಿಮೆ ಬೆಲೆಯಲ್ಲಿ ಕೆಲವೊಂದು ರಿಯಾಯಿತಿ ದರದಲ್ಲೂ ಸಿಗುತ್ತೆ. ನಂಗ್ ಗೊತ್ತೇ ಇರ್ಲಿಲ್ಲ, ಈಗ್ಲೇ ಹೋಗ್ತೀನಣ್ಣ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳು ಜನೌಷಧ ಕೇಂದ್ರಗಳಲ್ಲಿ ಸಿಗುತ್ತದೆ. ಇಂದೇ ನಿಮ್ಮ ಹತ್ತಿರದ ಜನೌಷಧ ಕೇಂದ್ರಕ್ಕೆ ಭೇಟಿ ಕೊಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ರ